ಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ

ಅಲ್ಲಿ ಬೇರೆ ಒಂದು ಆಹಾರದ ಸಂಗ್ರಹಣೆಗೆ ಅವಕಾಶನೇ ಕಡಿಮೆ ಆಗ್ಬಿಡುತ್ತೆ. ಆಹಾರದ ಶೇಖರಣೆಗೆ ಅವಕಾಶ ಕಡಿಮೆ ಆಗೋದಷ್ಟೇ ಅಲ್ಲ, ಜಾನುವಾರುಗಳು ಮೆಲುಕಾಡಿಸುವಾಗ ಇದು ಮೆಲುಕಿಗೆ ಬರೋದಿಲ್ಲ. ಓಹೋ, ಬೇರೆ ಎಲ್ಲ ವಸ್ತುಗಳು ಮೆಲುಕಾಡಿಸುವಾಗ ಹೊರಗೆ ಬಂದು ಮತ್ತೆ ಪಚನ ಕ್ರಿಯೆಗೆ ಒಳಗಾಗುತ್ತೆ. ಪ್ಲಾಸ್ಟಿಕ್ ಹಾಗೆ ಆಗೋದಿಲ್ಲ, ಕೆಳಗಡೆ ಕೆಳಮಟ್ಟದಲ್ಲಿ ಅಥವಾ ಮೇಲೆ ತೇಲ್ತಾ ಇರೋದ್ರಿಂದ ಅದು ಬರೋದೇ ಇಲ್ಲ ಅದು. ಮತ್ತೆ ಸಾಮಾನ್ಯ ಜನರಲ್ಲಿ ಏನು ನಂಬಿಕೆ ಇದೆ ಅಂತಂದ್ರೆ, ಯಾವ್ದಾದ್ರು ಒಂದು ಬೀದಿಯ ಮಾತ್ರೆಯನ್ನು ಅಥವಾ ಏನಾದ್ರು ಕೊಟ್ಟರೆ ಬೇರೆ ವಸ್ತುಗಳು ಹೊರಗಡೆ ಬರಬಹುದು, ಆದ್ರೆ ಪ್ಲಾಸ್ಟಿಕ್ ಮಾತ್ರ ಖಂಡಿತ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಏನಿಲ್ಲ. ಅದರಿಂದ ಒಮ್ಮೆ ತಿಂದಂತಹ ಪ್ಲಾಸ್ಟಿಕ್ ವಸ್ತು ಯಾವುದೇ ಕಾರಣಕ್ಕೂ ಸಹಿತ ಮೆಲುಕದಿಂದಾಗಲಿ ಅಥವಾ ಜೀರ್ಣಗೊಂಡು ವಿಸರ್ಜಿಸಲ್ಪಡಿಸಲಿಕ್ಕೆ ಚಾನ್ಸೇ ಇಲ್ಲ. ಇದರಲ್ಲಿ ಬದಲಾಗಿ ಹೊಟ್ಟೆಯ ಬಹುಭಾಗವನ್ನು ಕ್ರಮೇಣ ಆಕ್ರಮಿಸಿಕೊಳ್ತಾ ಹೋಗುತ್ತದೆ. ಅಂದ್ರೆ ಎಷ್ಟು ಪ್ಲಾಸ್ಟಿಕ್ ಸಿಗುತ್ತೆ ಅದ್ರ ಮೇಲೆ, ಉದಾಹರಣೆಗೆ ಪೇಟೆಗಳಾದ್ರೆ ಬಹಳ ಬೇಗ ಆಗುತ್ತೆ, ಹಳ್ಳಿ ಪ್ರದೇಶಗಳು ಕಡಿಮೆ ಇರಬಹುದು. ಪೇಟೆ ಭಾಗದಲ್ಲಿ ನಾವೊಂದು ಒಂದು ಸಮೀಕ್ಷೆಯನ್ನು ಮಾಡಿದಾಗ 2% ಜಾನುವಾರುಗಳು ಅಂದ್ರೆ ನಾವು ನೋಡಿದಂತ ಜಾನುವಾರುಗಳು ಅವು ಈ ಪ್ಲಾಸ್ಟಿಕ್ ಸಮಸ್ಯೆಯಿಂದ ಸಮೀಕ್ಷೆಗೆ ಒಳಪಡಿಸಿದ ಜಾನುವಾರುಗಳಲ್ಲಿ 2% ಮಾಡಿದಂತ ಜಾನುವಾರುಗಳಲ್ಲಿ ಬಹುಶಃ ಇನ್ನು ಜಾಸ್ತಿ ಇರಬಹುದೇನೋ ಗೊತ್ತಿಲ್ಲ ನಮಗೆ. ನಾವು ನಮ್ಮ ಆಸ್ಪತ್ರೆಗೆ ಬಂದಂತ ಜಾನುವಾರುಗಳನ್ನ ಆಪರೇಷನ್ ಮಾಡಿ ತೆಗೆದಾಗ ಎಲ್ಲ ಜಾನುವಾರುಗಳಲ್ಲಿ ಪ್ಲಾಸ್ಟಿಕ್ ಇದ್ದೇ ಇದೆ. ಆದ್ರೆ ಒಂದು ಪ್ಲಾಸ್ಟಿಕ್ ತಿಂತು ಅಂತಂದ್ರೆ ಅದು ಸತ್ತೋಗುತ್ತೆ ಅಂತ ಹೇಳಿ ಅರ್ಥ ಅಲ್ಲ, ಸುಮಾರು 2-3% ಅಥವಾ ಅದಕ್ಕಿಂತ ಕಡಿಮೆ. ಮತ್ತೆ ಕೆಲವು ಸಲ ಈ ಜಾನುವಾರದ ಹೊಟ್ಟೆ ಯಾವ ಭಾಗದಲ್ಲಿ ಇದೆ, ರುಮೆನ್ ಅಂತ ನಾವು ಹೇಳ್ತೀವಿ, ಮುಂದಿನ ಭಾಗ ರೆಟಿಕ್ಯುಲಮ್ ಇದೆ, ಅದಕ್ಕೆ ಹೋಗಿ ಸಿಕ್ಕಿಕೊಂಡಾಗ ಜಾನುವಾರು ಸಮಸ್ಯೆಯಿಂದ ಬಳಲುತ್ತಂತ ಸಾಧ್ಯತೆ ಜಾಸ್ತಿ ಇದೆ. ಒಟ್ಟಾರೆ ಆ ಜಾನುವಾರಿನ ಹೊಟ್ಟೆಯ ಒಂದು ಸಂಗ್ರಹಣಾ ಸಾಮರ್ಥ್ಯವನ್ನೇ ಇದು ಕಡಿಮೆ ಮಾಡಿಬಿಡುತ್ತೆ. ಹೌದು, ಖಂಡಿತ ಕಡಿಮೆ ಮಾಡಿಬಿಡುತ್ತೆ. ಯಾಕಂದ್ರೆ ಬೇರೆ ವಸ್ತುಗಳಾದ್ರೆ ಮೆಲುಕಿನಿಂದ ಮೆಲುಕಾಡಿಸಬೇಕಾದ್ರೆ ಒಂದು ಮಾವಿನ ಹೊರಟೆ ಇತ್ಯಾದಿಗಳು ಹೊರಗಡೆ ಬಿಡ್ಬೋದು, ಆದ್ರೆ ಇದು ಮೆಲುಕಿಗೆ ಸಿಗಲ್ಲ. ಇದು ಹೊರಗಡೆ ಬರುವಂತ ಎರಡು ರೀತಿಯಾಗಿ ವಸ್ತುಗಳು ಹೊರಗಡೆ ಬಂದು ಬರಬಹುದು ಜಾನುವಾರುಗಳಲ್ಲಿ. ಒಂದು ಅದು ವಾಂತಿ ಮಾಡುವಂತ ಪ್ರಾಣಿ ಅಲ್ಲ, ಆದ್ರೆ ಮೆಲುಕಾಡಿಸುವಾಗ ಹೊರಗಡೆ ಹಾಕ್ಬಹುದು, ಇಲ್ಲದೆ ಹೋದ್ರೆ ಅದು ಸಗಣಿ ಮೂಲಕ ಬರಬೇಕು. ಆದ್ರೆ ಪ್ಲಾಸ್ಟಿಕ್ ಇದೇನಿದೆ ಅಂದ್ರೆ ಒಂದು ಜೀರ್ಣನೂ ಆಗಲ್ಲ ಅಥವಾ ವಾಂತಿ ಆಗಲು ಬರಲ್ಲ. ಅಲ್ಲೇ ಶೇಖರ ಖಾಯಂ ಆಗಿ ಅಲ್ಲೇ ಶೇಖರಗೊಂಡು ಇರುತ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಜಾನುವಾರುಗಳನ್ನ ನಾವು ಆಧುನಿಕ ರೀತಿಯಲ್ಲಿ ಸಾಕಾಣಿಕೆ ಮಾಡುವಾಗ ಕಟ್ಟಿನ ಆಹಾರವನ್ನು ಹಾಕ್ತಾ ಇರ್ತೀವಿ, ಆದ್ರೆ ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಅವುಗಳನ್ನ ಹೊರಗಡೆ ತಿರುಗಾಡೋದಕ್ಕೆ ನಾವು ಬಿಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಇವು ಪ್ಲಾಸ್ಟಿಕ್ ಗಳನ್ನ ಭಕ್ಷಣೆ ಮಾಡುವಂತ ಸಾಧ್ಯತೆ ಹೆಚ್ಚಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಶುಪಾಲಕರು ಮತ್ತು ರೈತ ಬಾಂಧವರು ಇದು ಪ್ಲಾಸ್ಟಿಕ್ ಅನ್ನ ಸೇವಿಸಿದೆಯೇ, ಇದರ ತೊಂದರೆಗೆ ಒಳಗಾಗ್ತಾ ಇದೆ ಅಂತ ಹೇಗೆ ತಿಳ್ಕೋಬಹುದು, ಲಕ್ಷಣಗಳೇ ಇರ್ತವೆ ಅಂತೀರಿ? ಇದು ಅಷ್ಟು ಸುಲಭವಾಗಿ ಬೇರೆ ರೋಗಗಳಾಗಿ ಅಷ್ಟು ಸುಲಭವಾಗಿ ಪತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ರೈತರು ಅವರ ಜಾನುವಾರುಗಳನ್ನು ಸರಿಯಾಗಿ ಗಮನಿಸ್ತಾ ಇದ್ರೆ ಅವರು ಅದನ್ನ ಪತ್ತೆ ಮಾಡಬಹುದು. ಹೇಗೆಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಪ್ಲಾಸ್ಟಿಕ್ ಹೊಟ್ಟೆಯ ಮುಕ್ಕಾಲ ಭಾಗವನ್ನು ಆಕ್ರಮಿಸಿಕೊಂಡ ನಂತರ ಅದರ ಜೀರ್ಣ ಶಕ್ತಿ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಅದು ಹೆಂಗ್ ತಿಳಿದು ಬರುತ್ತೆ ಅಂತಂದ್ರೆ, ಹೊಟ್ಟೆಯಲ್ಲಿ ಆಹಾರವನ್ನು ಸೇವಿಸಿದ ನಂತರ ಅದನ್ನು ಶೇಖರಣೆ ಮಾಡಲು ಸ್ಥಳ ಕಡಿಮೆ ಆಗೋದ್ರಿಂದ ಆಕಳಿನಲ್ಲಿ ಹಸಿವೆ ಕಡಿಮೆ ಆಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಹೊಟ್ಟೆಯಲ್ಲಿ ಶೇಖರವಾದಂತಹ ಅನಿಲಗಳು ಸುಲಭವಾಗಿ ಹೊರಗೆ ಬರಲು ಸಾಧ್ಯತೆ ಕಡಿಮೆ ಆಗುತ್ತಲ್ಲ, ಅದರಿಂದ ಅಂದ್ರೆ ಅದಕ್ಕೆ ತೇಗ ಬರುವುದು ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಆಗೋದ್ರಿಂದ ಆಗಾಗ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ. ಮೂರನೇದಾಗಿ ಆಹಾರ ಸೇವನೆ ಕಡಿಮೆ ಆಗುವ ಒಂದು ಸಾಧ್ಯತೆ ಇರುವುದರಿಂದ ಪೌಷ್ಟಿಕಾಂಶಗಳು ಕಡಿಮೆ ಆಗಿ ಕ್ರಮೇಣ ಜಾನುವಾರು ನಿಕ್ಷಿಪ್ತವಾಗ್ತಾ ಬರುತ್ತೆ. ಇದೆಲ್ಲ ಕಾರಣಗಳಿಂದ ಆಗಾಗ ಹೊಟ್ಟೆ ಉಬ್ಬುದು ಅಥವಾ ಈ ಜಾನುವಾರುಗಳಿಗೆ ಇದೊಂದು ಸಲ ಪ್ಲಾಸ್ಟಿಕ್ ತಿನ್ನೋದು ಒಂದು ಇದು ಅಭ್ಯಾಸ ಆಗಿಬಿಟ್ಟು ಅದು ಚಟವಾಗಿ ಪರಿಣಾಮ ಆಗುತ್ತೆ. ಅದನ್ನ ಹುಡ್ಕೊಂಡು ಹೋಗಿ ತಿನ್ನೋ ಒಂದು ಉದಾಹರಣೆಗೆ ಉಪ್ಪಿನಕಾಯಿ ಚೀಲ ಅಥವಾ ಉಪ್ಪಿನ ಒಂದು ಪ್ಯಾಕೆಟ್ ಅಥವಾ ಕುರುಕುರೆ ಅಂತ ಹೇಳ್ತೀವಿ ನಾವು, ಈ ರೀತಿ ಪ್ಲಾಸ್ಟಿಕ್ ನ ಜಾನುವಾರುಗಳು ಹುಡುಕಿಕೊಂಡು ಹೋಗಿ ತಿಂತವೆ. ಅದನ್ನ ಉಪ್ಪು ಅದು ಆ ರುಚಿ ಒಂದು ಗೀಳು ಬಿದ್ದುಬಿಡುತ್ತೆ, ಗೀಳು ಅಥವಾ ತುಪ್ಪದ ಏನು ಪ್ಲಾಸ್ಟಿಕ್ ಇದೆ ಆ ರೀತಿ ಎಲ್ಲ ಇವುಗಳನ್ನ ತಿನ್ನುವಂತ ಒಂದು ಸಮಸ್ಯೆ ಇರೋದ್ರಿಂದ ಅವು ಅದಕ್ಕೆ ಒಂದು ಅಡಿಕ್ಟ್ ಆಗಿಬಿಡ್ತವೆ. ಅಲ್ಲದೆ ಪ್ಲಾಸ್ಟಿಕ್ ಕೆಲವು ವಿಷವತ್ತುಗಳನ್ನು ಸ್ರವಿಸುತ್ತೆ, ಫಿನಾಲ್ಗಳು ಅಂತ ಹೇಳ್ತೇವೆ, ತುಂಬಾ ಸುಮಾರು ಒಂದು 100-150 ವಿಷವಸ್ತುಗಳು ಈ ಪ್ಲಾಸ್ಟಿಕ್ನಲ್ಲಿ ಇರುತ್ತವೆ. ಅದರಿಂದ ಅವು ರಕ್ತಕ್ಕೆ ಸೇರಿ ಜಾನುವಾರಿನ ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗ ಎರಡನ್ನು ಹಾಳು ಮಾಡಬಹುದು. ಅಂದ್ರೆ ರಕ್ತಹೀನತೆ ಸಮಸ್ಯೆನೂ ಮುಖ್ಯವಾಗುತ್ತೆ. ರಕ್ತಹೀನತೆಯನ್ನು ಕಂಡುಬರುತ್ತೆ, ಯಾಕಂದ್ರೆ ಪೌಷ್ಟಿಕಾಂಶಗಳು ಈ ಎಲ್ಲ ರಕ್ತಹೀನತೆ ಅಷ್ಟೇ ಅಲ್ಲ ಮಲಬದ್ಧತೆ ಉಂಟಾಗಬಹುದು ಜಾನುವಾರುಗಳಲ್ಲಿ, ಮತ್ತು

ಮತ್ತೊಂದು ಸಂಗತಿ ಏನಂದ್ರೆ, ಇದರ ಬಗ್ಗೆ ಜನರಿಗೆ ಅರಿವಿಲ್ಲದೆ ಇರೋದ್ರಿಂದ ತುಂಬಾ ಪ್ರಾಣಿಗಳು ಕೆಲವು ಸಲ ಪತ್ತೆಯಾಗದೇ ಸತ್ತೋಗುವಂತಹ ಒಂದು ಬಹಳಷ್ಟು ಸಾಧ್ಯತೆ ಇದೆ. ಅಂದ್ರೆ ಈ ಕುರಿಗಳು ಇಂಥವೆಲ್ಲ ಕೆಲವು ಇದಾವಲ್ಲ ಪ್ರಾಣಿಗಳು, ಅವುಗಳು ಇದರಿಂದ ತೊಂದರೆಗೆ ಒಳಗಾಗಬಹುದೇ? ಕುರಿಗಳು ಇದ್ರೆ ತೊಂದರೆಗೆ ಒಳಗಾಗುವಂತದ್ದು ಸ್ವಲ್ಪ ಇದು ಕಡಿಮೆ, ಯಾಕಂದ್ರೆ ಅವು ಚಿಕ್ಕ ಚಿಕ್ಕ ಚೀಲಗಳನ್ನ ಅವು ತಿಂತವೆ. ಕುರಿಗಳು ಸಹಿತ ನಾವು ನೋಡಿದೀವಿ ಇದನ್ನ. ಆದರೆ ಬಿಡಾಡಿ ದನಗಳು ಮತ್ತೆ ಅಲ್ಲದೆ ಎಮ್ಮೆಗಳು ಮತ್ತೆ ಎಲ್ಲ ರೀತಿಯ ಈ ಪ್ರಾಣಿಗಳು ಈ ಪ್ಲಾಸ್ಟಿಕ್ ಅನ್ನು ತಿಂದೇ ತಿಂತವೆ. ಎಲ್ಲಿ ಮುಕ್ತವಾಗಿ ಬಿಟ್ಟಿರ್ತಾರೆ ಎಲ್ಲಿ ಮುಕ್ತ ಅಂತ ಪ್ರಾಣಿಗಳೆಲ್ಲ ಪ್ಲಾಸ್ಟಿಕ್ ಭಕ್ಷಣೆಗೆ ಒಳಗಾಗಬಹುದು. ಕತ್ತೆಗಳಾಗ್ಬಹುದು, ಕುದುರೆಗಳಾಗ್ಬಹುದು, ಎಲ್ಲ ಈ ತೊಂದರೆಗೆ ಒಳಗಾದೇ ಆಗ್ತವೆ. ತುಂಬಾ ಸಂತೋಷ ಡಾಕ್ಟರ್ ಶ್ರೀಧರ್ ಅವರು, ತಾವಿದವರೆಗೂ ಈ ಹಸುಗಳಿಗೆ ಮತ್ತೆ ಬೇರೆ ಜಾನುವಾರುಗಳಿಗೆ ಮಾರಕವಾಗಿರುವಂತ ಈ ಪ್ಲಾಸ್ಟಿಕ್ ಸಮಸ್ಯೆಯ ಬಗ್ಗೆ, ಅದರ ಒಂದು ನಿವಾರಣಾ ಉಪಾಯಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಜಾನುವಾರುಗಳಲ್ಲಿ ಪ್ಲಾಸ್ಟಿಕ್ ಸೇವನೆ, ಸಮಸ್ಯೆ ಮತ್ತು ಪರಿಹಾರ, ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎನ್ ಬಿ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? एमआरपी. एमआरपी छोड़िए, लाइए 10 रुपए दीजिए. ऐसे कैसे छोड़ दूं? इसकी एमआरपी तो 9 रुपए है. एमआरपी का अर्थ होता है अधिकतम खुदरा मूल्य सभी करों सहित, समझे? पैकेज प्रोडक्ट्स पर एमआरपी जरूर देखें और उससे अधिक भुगतान ना करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದೀಗ ಹೆಚ್ ಎನ್ ಗೋಪಿನಾಥ್ ಅವರ ಸ್ವರದಲ್ಲಿ ಒಂದು ಜನಪದ ಗೀತೆ. ಆಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೆಸೆ ಹಚ್ಚಿರಿ ದೀಪಗಳ, ಸ್ವಾಮಿ ಹಾಕಿರಿ ಧೂಪಗಳ, ಆಡಿರಿ ರಾಗ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೆಸೆ ಹಚ್ಚಿರಿ ದೀಪಗಳ, ಸ್ವಾಮಿಗೆ ಹಾಕಿರಿ ಧೂಪಗಳ. ಮದೇವ್ನ ಳಿರೆಂದು ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೆಸೆ ಹಚ್ಚಿರಿ ದೀಪಗಳ, ಸ್ವಾಮಿಗೆ ಹಾಕಿರಿ ಧೂಪಗಳ. ಅಳ್ಳಾದ ತಿಳಿ ನೀರು, ಅಳ್ಳ ಕೊಳ್ಳದ ನೀರು, ಬೆಳ್ಳಿಯ ಕೈ ಚೊಂಬು, ಇಟ್ಟೆ ಅಳ್ಳಾದ ತಿಳಿ ನೀರು, ಇಟ್ಟೆ ಅಳ್ಳಾದ ತಿಳಿ ನೀರ ತಕ್ಕೊಂಡು, ಇಟ್ಟೆ ಅಳ್ಳಾದ ತಿಳಿ ನೀರ ತಕ್ಕೊಂಡು, ಅಲ್ಲೇ ಮದೇವ್ಗೆ ಶಿವ ಪೂಜೆ, ಆಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೆಸೆ ಹಚ್ಚಿರಿ ದೀಪಗಳ, ಸ್ವಾಮಿಗೆ ಹಾಕಿರಿ ಧೂಪಗಳ. ಹೆಣ್ಣು ಮಕ್ಕಳಿಗೆ ತವರಾಸೆ, ಅಟ್ಟಕ್ಕೆ ಎಣಿಯಸೆ, ಬೆಟ್ಟಕ್ಕೆ ಬಿದುರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ ಮಹಾದೇವ, ಹೆಣ್ಣು ಮಕ್ಕಳಿಗೆ ತವರಾಸೆ ಮಹಾದೇವ, ನಿನ್ನಾಸೆ ನನಗೆ ಅನುಗಾಲ, ಹಾ ಮಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೆಸೆ ಹಚ್ಚಿರಿ ದೀಪಗಳ ಸ್ವಾಮಿಗೆ ಹಾಕಿರಿ ಧೂಪಗಳ ನಿನ್ ಬಳಿಗೆ ಬರುವೆವೋ ಅಪ್ಪ ನಿನ್ ಬಳಿಗೆ ಬರುವೇವ ಮಹದೇವ ಅಪ್ಪ ನಿನ್ ಬಳಿಗೆ ಬರುವೇವ ಮಹದೇವ ಮುತ್ತಿನ ಬಾಗಿಲು ತೆರೆದಿಡು ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೆಸೆ ಹಚ್ಚಿರಿ ದೀಪಗಳ ಸ್ವಾಮಿಗೆ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಸ್ವಾಮಿಗೆ ಹಾಕಿರಿ ಧೂಪಗಳ ಸೆಸೆ ಹಚ್ಚಿರಿ ದೀಪಗಳ ಸ್ವಾಮಿಗೆ ಹಾಕಿರಿ ಧೂಪಗಳ. ಹೆಚ್ ಎನ್ ಗೋಪಿನಾಥ್ ಅವರ ಸ್ವರದಲ್ಲಿ ಜನಪದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ. ಆಹಾರ ಎಲ್ಲಾ ಜೀವಿಗಳು ಜೀವಿಸೋದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತ ಒಂದು ವಸ್ತು. ಪ್ರಾಣಿಗಳ ದೇಹದ ಬೆಳವಣಿಗೆ, ಹಾಲು, ಮಾಂಸ, ಮೊಟ್ಟೆ ಮತ್ತು ಉಣ್ಣೆ ಉತ್ಪಾದನೆಗೆ ಹಾಗೆಯೇ ವಂಶಾಭಿವೃದ್ಧಿಗೆ ಆಹಾರ ಬೇಕೇ ಬೇಕು. ಅನೇಕ ಪೌಷ್ಟಿಕಾಂಶಗಳು ಸೇರಿ ಆಹಾರ ಆಗುತ್ತೆ. ಈ ಆಹಾರದ ಘಟಕಗಳು ಅಂದರೆ ನೀರು, ಸಸಾರಜನಕ, ಇದನ್ನು ಪ್ರೋಟೀನ್ ಅಂತ ಕರೀತಾರೆ, ಪಿಷ್ಟ ಅಥವಾ ಶರ್ಕರ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳು, ಖನಿಜಾಂಶಗಳು, ಲವಣಗಳು, ಹಾಗೆಯೇ ಜೀವಸತ್ವಗಳು. ಈ ಜೀವಸತ್ವಗಳನ್ನು ಅನ್ನಾಂಗಗಳು ಅಂತ ಕೂಡ ಕರೀತಾರೆ. ಪ್ರಾಣಿಗಳಿಗೆ ಕೊಡುವಂಥ ಆಹಾರ ಈ ಎಲ್ಲ ಘಟಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿದ್ದಾಗ ಪ್ರಾಣಿಗಳಲ್ಲಿ ಶರೀರ ಕ್ರಿಯೆ ಸರಿಯಾಗಿ ನಡೆದು ಅವು ಆರೋಗ್ಯದಿಂದ ಇರೋದಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಕೂಡ ಮಾಡ್ತವೆ. ಆಹಾರದ ಘಟಕಗಳು ಶರೀರದಲ್ಲಿ ತಮ್ಮದೇ ಆದ ಕೆಲಸವನ್ನು ನಿರ್ವಹಿಸ್ತವೆ. ಅಕಸ್ಮಾತ್ತಾಗಿ ಯಾವುದೇ ಕಾರಣದಿಂದ ಯಾವುದಾದರೊಂದು ಘಟಕದ ಕೊರತೆ ಆಹಾರದಲ್ಲಿ ಕಂಡುಬಂದರೆ ತಕ್ಷಣ ಶರೀರದಲ್ಲಿ ಆ ಘಟಕ ಮಾಡಬೇಕಾದಂಥ ಕೆಲಸ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೇರೆ ಕೆಲಸಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಇದರಿಂದ ಪ್ರಾಣಿಗಳ ಆರೋಗ್ಯ ಕೆಡುತ್ತೆ, ಉತ್ಪಾದನೆ ಕೂಡ ಕುಂಠಿತವಾಗುತ್ತೆ. ಆದ್ದರಿಂದ ಆಹಾರ ಘಟಕಗಳ ಕೊರತೆ ಮತ್ತು ಅವುಗಳಿಂದ ಕಂಡುಬರುವಂಥ ಲಕ್ಷಣಗಳ ಜ್ಞಾನ ಈ ಪ್ರಾಣಿ ಸಾಕಾಣಿಕೆಯಲ್ಲಿ ಬಹಳ ಬೇಕಾಗುತ್ತೆ. ನೀರು ಮುಖ್ಯವಾಗಿ ಈ ಪ್ರಾಣಿಗಳ ದೇಹ ರಚನೆಯಲ್ಲಿ ಅತಿ ಹೆಚ್ಚಿನ ಭಾಗದಲ್ಲಿ ಇರುತ್ತೆ. ಹೊಸದಾಗಿ ಹುಟ್ಟಿದಂಥ ಕರುಗಳ ಶರೀರದಲ್ಲಿ ಶೇಕಡ 75 ಭಾಗದಷ್ಟು ನೀರಿರುತ್ತೆ. ದೊಡ್ಡ ಪ್ರಾಣಿಗಳಲ್ಲಿ ಶೇಕಡ 55 ಭಾಗ ನೀರಿರುತ್ತೆ. ಅದರಿಂದ ನೀರು ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಅಗತ್ಯವಾಗಿ ಬೇಕಾಗುತ್ತೆ. ಇನ್ನು ಈ ನೀರಿನ ಕೊರತೆಯ ಲಕ್ಷಣಗಳು ಅಂದರೆ ಪ್ರಾಣಿಗಳು ಮಂಕಾಗ್ತವೆ, ಮೂಗು ಒಣಗಿರುತ್ತೆ, ಕಣ್ಗುಡ್ಡಿಗಳು ಒಳಗಡೆ ಹೋಗಿರ್ತವೆ, ಚರ್ಮ ಒಣಚರ್ಮ ಆಗಿರುತ್ತೆ. ನೀರಿನ ಕೊರತೆ ಹೆಚ್ಚಾದಂತೆ ಪ್ರಾಣಾಪಾಯ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರಾಣಿಗಳು ಆಹಾರದ ಕೊರತೆಯನ್ನು ಸ್ವಲ್ಪ ಕಾಲ ತಡ್ಕೋಬಹುದು, ಆದರೆ ನೀರಿನ ಕೊರತೆ ಹೆಚ್ಚಾದರೆ ಪ್ರಾಣಹಾನಿ ಉಂಟಾಗುತ್ತೆ. ಮುಖ್ಯವಾಗಿ ಇದರ ಒಂದು ನಿವಾರಣೋಪಾಯ ಅಂದರೆ ನಮ್ಮ ಜಾನುವಾರುಗಳಿಗೆ ಅವಶ್ಯಕವಿರುವಂಥ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ನಾವು ಕುಡಿಯೋದಕ್ಕೆ ಕೊಡಬೇಕಾಗತ್ತೆ. ಆ ನೀರು ಸ್ವಚ್ಛವಾಗಿರಬೇಕಾಗತ್ತೆ ಮತ್ತು ಅವುಗಳಿಗೆ ಸುಲಭವಾಗಿ ಸಿಗೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ. ದಿನದಲ್ಲಿ ಕನಿಷ್ಠ 3-4 ಸಾರಿ ಆದರೂ ತಂಪಾದಂಥ ಸ್ವಚ್ಛವಾದಂಥ ನೀರನ್ನು ಕೊಡಬೇಕಾಗತ್ತೆ. ಒಂದು ದೊಡ್ಡ ಹಸು ದಿನವೊಂದಕ್ಕೆ 30-40 ಲೀಟರ್ನಷ್ಟು ನೀರು ಕುಡಿಯುತ್ತೆ. ಎಮ್ಮೆಗೆ 50-60 ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಕುರಿ ಅಥವಾ ಮೇಕೆಗಳಿಗೆ 5-6 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ನೀರಿನ ಅವಶ್ಯಕತೆ ಮುಖ್ಯವಾಗಿ ಈ ಕೆಲವೊಂದು ಅಂಶಗಳನ್ನು ಅವಲಂಬಿಸಿರುತ್ತೆ. ದೊಡ್ಡ ಜಾನುವಾರುಗಳಿಗೆ ನೀರಿನ ಬೇಡಿಕೆ ಪ್ರಮಾಣ ಈ ಸಣ್ಣ ಜಾನುವಾರುಗಳಿಗಿಂತ ಹೆಚ್ಚಿಗೆ ಇರುತ್ತೆ. ಇನ್ನು ಹಾಲನ್ನು ಕೊಡುವಂಥ ಜಾನುವಾರುಗಳಿಗೆ ಹಾಲನ್ನು ಕೊಡದೇ ಇರುವಂಥ ಜಾನುವಾರುಗಳಿಗಿಂತ ಹೆಚ್ಚಿನ ಒಂದು ನೀರಿನ ಅವಶ್ಯಕತೆ ಇರುತ್ತೆ. ಪ್ರತಿ ಲೀಟರ್ ಹಾಲಿಗೆ 4 ಲೀಟರ್ನಷ್ಟು ನೀರನ್ನು ಕುಡಿಯೋದಕ್ಕೆ ನಾವು ಕೊಡಬೇಕಾಗತ್ತೆ. ಬೇಸಿಗೆ ಕಾಲದಲ್ಲಿ ಉಳಿದೆಲ್ಲ ಕಾಲಗಳಿಗಿಂತ 2 ಹೆಚ್ಚಿಗೆ ನೀರು ಬೇಕಾಗತ್ತೆ. ಜಾನುವಾರುಗಳು ಒಣಮೇವನ್ನು ತಿಂದಾಗ ನೀರಿನ ಅವಶ್ಯಕತೆ ಎರಡರಷ್ಟು ಜಾಸ್ತಿ ಇರುತ್ತೆ. ಇನ್ನು ಈ ಎಮ್ಮೆಗಳಿಗೆ ನಮ್ಮ ಹಸುಗಳಿಗಿಂತ ಅರ್ಧ ಭಾಗದಷ್ಟು ಹೆಚ್ಚಿಗೆ ನೀರು ಬೇಕಾಗತ್ತೆ. ಇನ್ನು ಈ ಪ್ರಾಣಿಗಳ ದೇಹದಲ್ಲಿನ ಪ್ರತಿಯೊಂದು ಜೀವಕೋಶ ಈ ಸಸಾರಜನಕ ಅಥವಾ ಪ್ರೋಟೀನ್ನಿಂದ ರಚನೆಯಾಗಿರುತ್ತೆ. ಶರೀರದಲ್ಲಿನ ಮಾಂಸಖಂಡಗಳು, ಮೂಳೆ, ಗ್ರಂಥಿಗಳು ಮತ್ತು ಅಂಗಾಂಗಗಳು ಈ ಸಸಾರಜನಕ ಅಥವಾ ಪ್ರೋಟೀನ್ನಿಂದ ಮಾಡಲ್ಪಟ್ಟಿರ್ತವೆ. ಶರೀರದಲ್ಲಿ ನಡೆಯುವಂಥ ಎಲ್ಲ ಕ್ರಿಯೆಗಳಲ್ಲಿ ಈ ಪ್ರೋಟೀನ್ ವಸ್ತುಗಳು ಭಾಗವಹಿಸ್ತವೆ. ಆದ್ದರಿಂದ ಈ ಪ್ರೋಟೀನ್ ಅಥವಾ ಸಸಾರಜನಕ ಬಹಳ ಜೀವನಾವಶ್ಯಕ ವಸ್ತು ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಪ್ರೋಟೀನ್ ಕೊರತೆ ಈ ಪಿಷ್ಟದ ಕೊರತೆಯ ಜೊತೆಗೆ